ಕಂಟಕಪ್ರಾಯನಾಗುತ್ತಾನೆ. ಸಮಾಜದಲ್ಲಿ ಆರೋಗ್ಯ, ನೆಮ್ಮದಿ ಮತ್ತು ಶಾಂತಿ ನೆಲೆಗೊಳಿಸಲು ಮಾದಕ ವಸ್ತುಗಳಿಂದ ದೂರವಿರೋಣ. ಜನ ಇವುಗಳಿಂದ ದೂರವಾಗುವಂತೆ ಮಾಡಲು ನಾವು ಪ್ರಯತ್ನಿಸೋಣ. ಇದು ಆಕಾಶವಾಣಿ ವಿಜಯಪುರ. ಸಮಯ 6:51:13. ಕಿಸಾನ್ವಾಣಿ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ. ಕಿಸಾನ್ವಾಣಿ ಕರಿಯತ್ತ ಕಾಳಿಂಗ ಕರಿಯತ್ತ ಮಾಲಿಂಗ ಸರಕಾರ ರೈತ ಬಾಂಧವರ ಕಾರ್ಯಕ್ರಮ. ಹೊಸ ವಾಷಿಂಗ್ ಮಷಿನ್ ಚೆನ್ನಾಗಿದೆ. ಏನಾಯ್ತು? ಅರೆ, ಶಾಪಿಂಗ್ ಮೇಲೆ 2000 ಕ್ಯಾಶ್ ಬ್ಯಾಕ್ ಸಿಕ್ಕಿದೆ. QR ಕೋಡ್ ಸ್ಕ್ಯಾನ್ ಮಾಡಬೇಕು. ಚೆನ್ನಾಗಿ ಹೋಗಿಬಹುದು ಅಲ್ವಾ? ಬ್ಯಾಂಕ್ ಅಕೌಂಟ್ ಅನ್ನು ಹಣ ರಿಸೀವ್ ಮಾಡುವಾಗ QR ಕೋಡ್ ಸ್ಕ್ಯಾನ್, ಪಿನ್ ಅಥವಾ OTP ಅಗತ್ಯವೇ ಇರಲ್ಲ. ಅವೆಲ್ಲ ಬರೀ ಪೇಮೆಂಟ್ ಮಾಡೋಕೆ ಬೇಕಾಗುತ್ತೆ. ಅದಕ್ಕೆ ಅಪರಿಚಿತ ಕೋಡ್ ಅಥವಾ ಲಿಂಕ್ ನಿಂದ ಜಾಗರೂಕರಾಗಿರಿ. ಹಾನಿಯಿಂದ ಬಚಾವಾಗಿ ಬಚಾವಾದ್ವಿ ಒಗೆತದಿಂದ. ಇದು ಹೊಸ ಒಗೆತ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಮೂಲವ್ಯಾಧಿ, ಮೂತ್ರಿ ಹರಳು, ಸಂಧಿವಾತ, ಪಿತ್ತ, ಕೈಕಾಲು ಬಾವು, ಮೊಣಕಾಲು ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಬೆನ್ನು ಹುರಿ ಅನಾರೋಗ್ಯಕ್ಕಾಗಿ ಆಯುರ್ವೇದಿಕ್ ಉಪಚಾರ. ಆಪರೇಷನ್ ಹಾಗೂ ಅಡ್ಮಿಟ್ ಯಾವುದೇ ಅಗತ್ಯವಿಲ್ಲ. ಡಾಕ್ಟರ್ RS ಮೆಂಗ್ಜಿ ಅವರ ಕಸ್ತೂರಿ ಕ್ಲಿನಿಕ್, ವೈಷ್ಣವಿ ಸಿಟಿ, ವಿಮಾನ್ತಳ್, ಹೊಟ್ಗಿ ರೋಡ್, ಸೋಲಾಪುರ್. ಮೊಬೈಲ್ 9130396809. ಇನ್ನು ಮುಂದೆ ತೋಟಗಾರಿಕಾ ಬೆಳೆಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಗುಳಾಬಿ ಗ್ರಾಮದ ಪ್ರಗತಿಪರ ರೈತರಾದ ಬಾಶುಮಿಯಾ ದಫೇದಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ರುಳಿ. ಮಣ್ಣಿನ ಮಗ ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಆಳಂದ ತಾಲೂಕು ಗುಳಾಬಿ ಗ್ರಾಮದ ಪ್ರಗತಿಪರ ವಿಚಾರಧಾರೆಯ ರೈತರು ಆಗಿರುವಂತಹ ಬಾಶುಮಿಯಾ ದಫೇದಾರ್ ಅವರು ಇದ್ದಾರೆ. ಅವರು ಕಳೆದ 1.5 ದಶಕದಿಂದ, ಅಂದರೆ ಸುಮಾರು 15 ವರ್ಷಗಳಿಂದ ಕೃಷಿ ಒಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸಾಕಷ್ಟು ಪ್ರಯೋಗಗಳನ್ನು ಮಾಡಿದ್ದಾರೆ. ವಿಶೇಷವಾಗಿ ಅವರ ಕೃಷಿ ಬಗ್ಗೆ ನಾವು ವಿಚಾರ ಮಾಡುವಂತಹ ಒಂದು ಸನ್ನಿವೇಶದೊಳಗೆ ಅವರ ತರಕಾರಿ ಬೇಸಾಯ, ಆಮೇಲೆ ಹಣ್ಣಿನ ಬೇಸಾಯ, ಹೂವಿನ ಬೇಸಾಯ, ಇವುಗಳ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಡಬೇಕಾಗ್ತದೆ. ಮತ್ತು ಯಾವ ರೀತಿ ಈ ತರಕಾರಿ ಬೇಸಾಯ ಮಾಡೋದ್ರಿಂದ ಅವರು ಜೀವನದೊಳಗೆ ಉನ್ನತಿಯನ್ನು ಸಾಧಿಸಿದ್ದಾರೆ, ಅವರ ಅನುಭವಗಳನ್ನು ನಾವೀಗ ಕೇಳೋಣ. ಬಾಶುಮಿಯಾ ದಫೇದಾರ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. 1.5 ದಶಕದಿಂದ ನೀವು ಕೃಷಿ ಒಳಗೆ ತೊಡಕೊಂಡಿದ್ದೀರಿ. ಹೌದ್ರಿ ಸರ್. ನಿಮ್ಮ ಮನೆತನದ ಕಸಬು ಕೃಷಿನೇ ಅಂತೀರಿ? ನಮ್ಮ ಪೂರ್ವಜರ ಕಸಬು. ನಿಮ್ಮ ಪೂರ್ವಜರಿಂದ ಬಂದಂತಹ ಕಸಬು. ಎಷ್ಟು ಜಮೀನು ಅದ ನಿಮಗೆ ಸರ್? ನನಗೆ 16 ಎಕರೆ ಜಮೀನು ಅದ ಸರ್. 16 ಎಕರೆ ಜಮೀನು, ಅದರೊಳಗೆ 10 ಎಕರೆ ನೀರಾವರಿ ಮಾಡ್ಕೊಂಡಿದ್ದೀವಿ ಸರ್. ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ದೀವಿ ರೀ. ಮತ್ತು ಒಣ ವ್ಯವಸಾಯಕ್ಕೂ ಅವಶ್ಯಕತೆ ಬಿದ್ದಾಗ ಅದರಲ್ಲಿ ನೀರು ಹಾಯಿಸ್ಕೋತೀವಿ ಸರ್.

ಪರೀಕ್ಷೆ ಮಾಡಿಸ್ತೇನೆ. ಮಣ್ಣು ಪರೀಕ್ಷೆ ಮಾಡಿಸ್ತೀರಿ? ಲಘು ಪೋಷಕಾಂಶಗಳದಾಗ ಏನೇನು ಕೊರತೆ ಅದ ನಮ್ಮ ಮಣ್ಣಾಗ ಹೇಳ್ಕೊಡ್ತಾರೆ ಸರ್. ಅವ್ರು ವೈದ್ಯಕೀಯ ನಾನು ಬಳಸ್ಕೊತೀನಿ, ಟ್ರೈಕೋಡ್ರಮ್ ಆಗಲಿ, ಬಿ ಎಸ್ ಪಿ ಆಗಲಿ, ರೈಜೋಬಿಎಂ ಆಗಲಿ. ರಾಸಾಯನಿಕ ಗೊಬ್ಬರ ಭಾಳ ಕಡಿಮೆ ಬೆಳೆಸ್ತೇನೆ. ಕಡಿಮೆ ಅಂದ್ರೆ ಮೊದಲಿಂದನೇ ನೀವು ಅದ್ರ ಬಗ್ಗೆ ಒಲವು ಇಲ್ಲ ರಾಸಾಯನಿಕ ಗೊಬ್ಬರಗಳ ಬಗ್ಗೆ? ಎರೆಹುಳ ಗೊಬ್ಬರ ಮಾಡ್ಕೊತೀವಿ, ಎರೆಹುಳ ಗೊಬ್ಬರ ಟ್ಯಾಂಕ್ ಅವರಿ ಒಂದೆರಡು, ಅಲ್ಲಿ ನಮ್ಮ ದನಗಳ ಹಿಂದೆ ವೇಸ್ಟ್ ಆಗಿದಂತ ಕಸ ಹಾಕಿ ಗೊಬ್ಬರ ಮಾಡ್ಕೊತೀನಿ. ಈಗ ನೀವು ಟೊಮ್ಯಾಟೋ ಬೆಳಿಬೇಕು ಅಥವಾ ತರಕಾರಿ ಬೆಳಿಬೇಕು ಅಂತ ಅಂದ್ಕೊಂಡು ನಿಮ್ಮ ಕೃಷಿಯನ್ನ ಬದಲಾವಣೆ ಮಾಡಬೇಕು ಅಂತ ಏನು ಅನ್ಕೊಂಡಿರಲ್ಲ. ಕೃಷಿ ವಿಜ್ಞಾನ ಕೇಂದ್ರದವರು ಹೇಳಿದ್ರಿ, ತಾವು ಸಾಕಷ್ಟು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ, ತಳಿಗಳು ಇಂಥವ್ ಬೆಳೀರಿ ಅಂತ ಹೇಳಿ ಹೇಳಿದ್ದಾರೆ ಅಂತ ಹೇಳಿ. ಅವರು ಹೇಳಿದಂತೆ ನೀವು ಮಾಡ್ಕೋತ ಇಲ್ಲಿ ತನಕ ಬಂದಿರಿ. ಅದ್ರ ಜೊತೆಗೆ ನಿಮ್ಮ ಅನುಭವಗಳನ್ನು ಕೂಡ ಹಾಕೊಂಡು ತೋಟಗಾರಿಕೆಯನ್ನು ಮಾಡಬೇಕು ಅಂತೇಳಿ ಅದರೊಳಗೆ ಸಾಕಷ್ಟು ಯಶಸ್ಸು ಕೂಡ ಸಾಧಿಸಿರಿ. ಈಗ ಇಷ್ಟೆಲ್ಲ ಕೆಲಸಗಳಿರ್ತಾವ, ತರಕಾರಿ ಅಂತಂದ್ರೆ ದಿನ ದಿನ ನೀವು ಕೆಲಸ ಮಾಡ್ಬೇಕಾಗ್ತದೆ, ಮುಂಜಾನೆಯಿಂದ ಹೆಚ್ಚು ಕಡಿಮೆ ರಾತ್ರಿ ಬೆಳತನ ಕೆಲಸ ಮಾಡುವಂತದ್ದು ಇರ್ತದ. ಹೌದಾ? ಯಾವ ರೀತಿ ನೀವು ಇದನ್ನ ನಿರ್ವಹಣೆ ಮಾಡ್ತಾ ಇದ್ದೀರಿ? ಎಷ್ಟು ಜನ ಇದ್ದೀರಿ ಮನೆಯೊಳಗ? ಮನೆಯೊಳಗ ಆರು ಜನ ಇದ್ದೀವಿ ಸರ್. ಆರು ಜನದಾಗ ಇಬ್ಬರು ಹುಡುಗರು ಸಸ್ದರ್ ಬಂದಾರಿ ಸರ್. ಮೊದಲು ಹೆಣ್ಮಕ್ಳಿದ್ದಾರೆ, ಅವ್ರು ತಮ್ಮ ತಮ್ಮ ಮನೆಗೆ ಹೋಗ್ಬಿಟ್ಟಾರ. ಅವ್ರು ಭಾಳ ಕೆಲಸ ಮಾಡ್ತಾರೆ ಸರ್. ಇವತ್ತು ಮಾರ್ಕೆಟ್ಗೆ ನಾವು ಟೊಮಾಟೊ ಕಡಿಬೇಕಾಗ್ಯದ, ಮುಂಜಾನೆ ಆರು ಗಂಟೆಗೆ ಚಾಲು ಮಾಡ್ತೇವ್ರಿ, ಹತ್ತಿರ ತನಕ 40-50 ಕ್ಯಾರೆಟ್ ಕಡ್ದು ಬಿಡ್ತೇವ್ರಿ. ಮತ್ತೆ ಊಟ ಮಾಡ್ಕೊಂಡು ಹೋಗ್ತಾರಲ್ಲೇ ತೋಟದಾಗೆ ಮನೆ ಅದಾರಿ, ಮತ್ತೆ ಮುಳುಗತ್ತ 100 ಕ್ಯಾರೆಟ್ ಕಡ್ದು ಪ್ಯಾಕ್ ಮಾಡ್ಕೇಸಿಂದ ಮಾರ್ಕೆಟ್ ಅಡಿಗೆ ಕೊಟ್ಟು ಕಳಿಸ್ತೇವ್ರಿ. ಒಂದು ಸ್ವಲ್ಪ ಏನಾರೆ ಬೇರೆ ಕೆಲಸಗಳಿದ್ದು ಅಂದ್ರೆ ಒಂದು ಇಬ್ಬರು ಮೂರು ಮಂದಿ ಹೆಣ್ಮಕ್ಳಿಗೆ ಇಲ್ಲೇ ಬರ ಹಚ್ಕೊಂಡು ಕೇಸಿಂದ ಮಾಡ್ತೇವ್ರಿ. ಈಗ ಇಷ್ಟು ವರ್ಷದೊಳಗೆ ನೀವೇನು ಇದು ಕೃಷಿ ಮಾಡ್ಕೋತ ಬಂದಿರಲ್ಲ, ನಿಮಗೆ ನೀರಿನ ಕೊರತೆ ಆಗಲಿ ಅಥವಾ ರೋಗ ಕೀಟಗಳು ಕಾಡಿದ್ದಾಗಲಿ ಅಥವಾ ಮಾರ್ಕೆಟ್ನೊಳಗೆ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಬೆಲೆ ನಿಮಗೆ ಸಿಗಬೇಕಾದಂಥದ್ದು, ವ್ಯತ್ಯಾಸಗಳು ಭಾಳ ಇರ್ತಾವ? ಬಹಳಷ್ಟು ಸಲ ನಾವು ಟೊಮ್ಯಾಟೋದ್ ಕೇಳ್ತಿರ್ತೀವಿ, ಆಮೇಲೆ ಉಳ್ಳಾಗಡ್ಡಿದು ಮಾರ್ಕೆಟ್ ಒಂದೊಂದು ಸಲ ಸಿಗ್ತದ್ರಿ. ಅದ್ರ ಸಲುವಾಗಿ ಸರ್ ನಾನು 3 ಪ್ಲಾಟ್ ಮಾಡ್ತೇನೆ. ಒಂದು ಪ್ಲಾಟ್ ಫಸ್ಟ್ ಇಂದ ಮಾರ್ಕೆಟ್ ಬಿತ್ತು ಅಂತ ಹೇಳ್ಬೋದು. ಬಹಳಷ್ಟು ರೈತರು ಅಂಜಿಕೇಶನ್ ಬಿಟ್ಬಿಡ್ತಾರೆ, ನಾ ಬಿಡಂಗಿಲ್ಲ ಸರ್, ಮತ್ತೆ ನೆಕ್ಸ್ಟ್ ಮಾಡ್ತೇನೆ. ಅಲ್ಲಿನೂ ಒಂದು ಸ್ವಲ್ಪ ಸಿಕ್ಕಿಲ್ಲ ಅಂದ್ರೆ ಮೂರನೇದಕ್ಕೆ ನಾವು 1,000-1,000 ರೂಪಾಯಿ ಒಂದೊಂದು ಕ್ಯಾರೆಟ್ ತೊಗೊಂಡಿದ್ದಾರೆ ಸರ್. ಒಂದೊಂದು ಸಲ ಇಲ್ಲಿ ಮೊದಲು 45 ರೂಪಾಯಿ ಕ್ಯಾರೆಟ್ ಕೇಳ್ತಿದ್ದಿಲ್ಲ ರೀ, 6 ತಿಂಗಳ ನಂತರ ಅದಕ್ಕೆ ಮತ್ತೆ ನಾವು 500-600 ರೂಪಾಯಿ ಬೆಲೆಗೆ ಟೊಮ್ಯಾಟೊ ಸಿಗಂತ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಸರ್. ಮತ್ತೆ ಏನಿದ್ದಾರೆ ಟಮಟಮ್ ಅದ ನಮ್ಮಲ್ಲಿ, ಹಳ್ಳಿ ಸಂತಿಗೆ ಮಾಡ್ತೇವೆ ಸರ್. ನಿಮ್ದೇ ಅದ? ನಿಮ್ದೇ ವಾಹನ ಇಟ್ಕೊಂಡ್ರಿ? ವಾಹನ ಇಟ್ಕೊಂಡ್ರೆ ಒಂದು 20-25 ಕ್ಯಾನ್ ಹಳ್ಳಿ ಸಂತಿ ವೈದ್ಯಕೀಯ ಮಾಡ್ತೇವೆ ಸರ್. ಅಲ್ಲಿ ನಮ್ಗೆ ಅದ್ರಾಗ ಡಬಲ್ ಆದಾಯ ಆಗ್ತದೆ ಸರ್. ಇಲ್ಲಿ ಮಾರ್ಕೆಟ್ ಯಾರ್ಡ್ನಾಗ ಆಡ ತಮಾಲು ಇವೆಲ್ಲ ಹೋಗ್ಕೇಸಿಂದ ಬರೋದು ಕಡಿಮೆ ರೀ. ಇಲ್ಲಿ ಎಷ್ಟು ಬರ್ತದೆ ನೇರವಾಗಿ ಬರ್ತದೆ. ಚಿಲ್ಲರ್ ಮಾಡ್ತದೆ ಅಂದ್ರೆ ಕಲಬುರ್ಗಿ ಮಾರ್ಕೆಟ್ಗೂ ನೀವು ಮಾರಾಟ ಮಾಡ್ತಾ ಇದ್ರಿ, ಆಮೇಲೆ ಉಳಿದ ನಮ್ಮ ಸಂತಿಗಳಿಗೆ ಮಾಡ್ತೀವಿ. ನಮ್ಮ ಊರಾಗೂ ಸಂತಿ ಆಗ್ತದ್ರಿ, ಮತ್ತೆ ಬೇರೆ ನರವಣದಾಗ ಆಗ್ತದ್ರಿ. ಅಂದ್ರೆ ಸುತ್ತಮುತ್ತಲ ಏನ್ ಸಂತಿ ನಡೀತಾವ? ಹೋಗ್ತೇವ್ರಿ ಸರ್. ಅಲ್ಲೆಲ್ಲ ನೀವು ಮಾಡ್ತಾ ಇದ್ರಿ, ನೀವೇ ಸ್ವತಃ ಕೂತ್ ಮಾಡ್ತಾ ಇದ್ರಿ ಅಥವಾ ಮನೆ ಮಂದಿ ಇರ್ತಾರೆ? 2-3 ಮಂದಿ ಹೋಗ್ತೇವ್ರಿ ಸರ್. 2-3 ಮಂದಿ ಅಲ್ಲಿ ಅಲ್ಲೇ ಒಂದು ಅಂಗಡಿ ಹಚ್ಕೊಂಡು ಕೇಸಿಂದ 3-4 ತಾಸ ತನ ಸಂತಿ ಇರ್ತದ್ರಿ, ಮಾರ್ಕೊಂಡು ಕೇಸಿಂದ ಬರ್ತೇವೆ. ಈಗ ಸಾಮಾನ್ಯವಾಗಿ ಏನಾಗ್ತದ, ರೈತರು ಬೆಳೀತಾರೆ, ಬೆಳೆದು ಅದನ್ನ ನಾವು ಬೆಳೆದು ನಾವೇ ಮಾಡಬೇಕು, ಆಮೇಲೆ ಹೋಗಿ ಅದನ್ನ ನಾವು ಮಾರಾಟ ನಾವೇ ಮಾಡಬೇಕು ಅಂತಂದ್ರೆ ಬಹಳ ಕಷ್ಟ ಆಗ್ತದೆ ಅನ್ನುವಂತ ವಿಚಾರ ಹೇಳ್ತಿರ್ತಾರೆ, ನಿಮ್ಗೇನು ಅನಿಸ್ತದೆ? ನನಗೆ ಇಲ್ರಿ ಸರ್, ಕರ್ತವ್ಯನೆ ಅದೇ ಇಟ್ಕೊಂಡು ಕೂತಿದ್ದೀವಲ್ಲ ಸರ್. ಏನು ಮಾಡ್ಬೇಕು, ಇದು ಮಾರ್ಬೇಕು, 10 ರೂಪಾಯಿಗೆ ಯಾಕಾಗಲ್ಲ, ಅದು ಕೆಡ್ಸೋದಿಲ್ರಿ ನಾವು. ಅದು ಎಷ್ಟೇ ಬೆಲೆ ಬಂದ್ರು ಅಷ್ಟಕ್ಕೆ ಮಾರಂತ ಒಂದು ವ್ಯವಸ್ಥೆ ಮಾಡ್ಕೋತೀವ್ರಿ. ಐತ್ರಿ, ಒಂದೇನದಾರೆ ಇಲ್ಲೇ ಮಾರ್ಬೇಕನ್ನಂತದ್ ಏನ್ ನಿರ್ಧಾರ ಇಲ್ರಿ. ಮಾರ್ಕೆಟ್ ಎಲ್ಲಿ ಅದ ಅಲ್ಲಿ ತಾನು ಹೋಗ್ತೀವ್ರಿ. ಬುಲೆರೋ ಸಮ್ಕೇಶನ್ ಕೊಟ್ಟು ಕಳಿಸ್ತೀವ್ರಿ, ಹೈದರಾಬಾದ್ ಆಗ್ಲಿ ಅಥವಾ ಪುಣೆ ಆಗ್ಲಿ. ಸ್ವಲ್ಪ ಕಡಿಮೆ ಇತ್ತಂದ್ರೆ ಹಳ್ಳಿ ಸಂತಿದಾಗ ಮಾಡ್ತೀವಿ. ನಮ್ಮಲ್ಲಿ ನನಗೆ 3-4 ರೂಪಾಯಿ ಕೆಜಿ ಟೊಮಾಟೆ ಮಾರ್ಕೆಟ್ದಾಗ ಬಿದ್ದರೆ ಅಲ್ಲಿ ಸಂತಿ ಒಳಗೆ 10 ರೂಪಾಯಿ ಕೆಜಿ ಹಾಕಿ. ದೂರದ ಮಾರ್ಕೆಟ್ಗೂ ನೀವು ಮಾಡ್ತೀರಿ? ಎಲ್ಲಿ? ಹೈದರಾಬಾದ್ ಕಳಿಸ್ತೀರಿ? ಹೈದರಾಬಾದ್ ಕಳಿಸ್ತೇವ್ರಿ. ಮತ್ತೆ ಪುಣೆ ರೀ? ಮತ್ತೆ ಎಲ್ಲಿ ಕಳಿಸ್ತೀರಿ? ಸೋಲಾಪುರ್ಗ ನಮ್ದು ಸೇಮ್ ಅದರಿ. ಮತ್ತೆ ಅಂತ ದೂರದ ಮಾರ್ಕೆಟ್ಗಳಿಗೆ ನೀವು ಕಳಿಸಬೇಕು ಅಂತಂದ್ರೆ ಅದನ್ನ ಸರಿಯಾಗಿ ಪ್ಯಾಕ್ ಮಾಡೋದಾಗ್ಲಿ ಅಥವಾ ಸರಿಯಾದ ಸಮಯದೊಳಗೆ ಅದನ್ನ ಕೊಯ್ಲು ಮಾಡೋದಾಗ್ಲಿ ಇವೆಲ್ಲ ಮಾಡ್ಬೇಕಾಗ್ತದೆ. ಆ ಟೈಮಿಗೆ ಸರ್ ಒಂದ್ 4-5 ಲೇಬರ್ ಹಚ್ಕೊತೀವ್ರಿ. 4-5 ಲೇಬರ್ ಹಚ್ಕೊಂಡು ಕೇಸಿಂದ ಅದಕ್ಕೆ ಸರಿಯಾಗಿ ಪ್ಯಾಕಿಂಗ್ ಮಾಡ್ಕೇಸಿಂದ ಮಾರ್ಕೆಟ್ಗೆ ಹೋಗತ್ತಾನು ನಮ್ಮ ಮಾಲ್ನು ಖರಾಬ್ ಆಗಿರ್ಬಾರ್ದು, ವ್ಯವಸ್ಥೆ ಮಾಡಿ ಕಳಿಸ್ತೇನೆ ಸರ್. ಓಹೋ. ಮತ್ತೆ ಈಗ ನೀವು ಮಾರ್ಕೆಟ್ ಮಾಡುವಂತ ಟೈಮ್ನೊಳಗೆ ನೀವು ಮಾಲ್ ತಗೊಂಡು ಹೋಗ್ತೀರಿ ಮಾರ್ಕೆಟ್ಗೆ, ಅಲ್ಲಿ ಕೂತು ಮಾರಾಟ ಮಾಡಿ ಬರ್ತೀರಿ ಮುಂಜಾನೆ ಸಂಜೆ ತನಕ. ಮತ್ತೆ ಇಲ್ಲಿ ಕೆಲಸಗಳು ಹೆಂಗ? ಮನೆ ಇದ್ದವ್ರು ಉಳಿದವ್ರು ಮಾಡ್ಕೊತಾರೆ, ಇಬ್ಬರು ಹೋಗ್ತೇವ್ರಿ ಸರ್, 4 ಮಂದಿ ಉಳಿತಾರೆ, 4 ಮಂದಿ ಕೆಲಸ ಮಾಡ್ಕೊತಾರೆ. ಅಂದ್ರೆ ಮನೆ ಮಂದಿ ಕೂಡಿ ಮಾಡಿದ್ರೆ ಬಹಳ ಅನುಕೂಲ ಆಗ್ತದೆ ಸರ್. ಪಗಾರ ಎಲ್ಲರದು ಅಲ್ಲೇ, ಎಲ್ಲರದು ಅಲ್ಲೇ ಬರ್ತದೆ ಪಗಾರ, ನಿನಗೆ ಹುಡುಕಿಡೋದ್ರಿ ಸರ್. ಈಗ ಟೊಮ್ಯಾಟೊ ಆಯ್ತು, ಟೊಮ್ಯಾಟೊ ಜೊತೆಗೆ ಮತ್ತೆ ಬೇರೆ ಯಾವ್ಯಾವ ತರಕಾರಿ? 3-4 ತರಕಾರಿ ಇರ್ತಾವ್ರಿ ಸರ್. ಯಾವ್ದು ಹಳ್ಳಿ ಸಂತಿಗೆ ಹೋಗ್ಬೇಕಿತ್ತು ಅಂದ್ರೆ ಮೆಣಸಿನ್ಕಾಯಿ ಇರ್ತಾವ್ರಿ ಸರ್, ನಮ್ಮಲ್ಲಿ ಹಾಗಲ್ ಇರ್ತದ್ರಿ, ಹೀರಿ ಇರ್ತದ್ರಿ ಸರ್.

ಜೋಳದ ಸಸಿ ಮಾಡ್ಕೊಂಡಿದ್ವಿ ಸರ್. ಜೋಳದ ಸಸಿ, ಜೋಳದ ಸಸಿ ಮಾಡ್ಕೊಂಡು ನಾಟಿ ಮಾಡಿದ್ವಿ ಸರ್. ಅರ್ಧ ಎಕರೆ ಹಚ್ಚಿದ್ರಿ ಸರ್, 9 ಚೀಲ. ಅರ್ಧ ಎಕರೆದೊಳಗೆ 9 ಚೀಲ, 9 ಚೀಲ ಹಾಕಿದ್ರೆ ಒಂದು ಫೀಟಿಗೆ ಒಂದು ಸಸಿ ಹಚ್ಚಿದ್ರಿ ಸರ್. ತೊಗರಿ ಸಸಿನ ಮಾಡ್ಕೊಂಡಿದ್ರಿ, 3 ಫೀಟಿಗೆ ಒಂದು ಸಸಿ ರೀ, 6 ಫೀಟ್ ಅಂತರ್ ಇಟ್ಟು ಮಾಡಿದ್ರಿ. 16 ಕ್ವಿಂಟಲ್ ಆಗಿತ್ತು ಸರ್ ಒಂದ್ ಎಕರೆ. ಒಂದ್ ಎಕರೆಗೆ 16 ಕ್ವಿಂಟಲ್ ಆಗಿತ್ತು. ಮತ್ತೆ ನಿಮ್ಮ ಜೋಳ ತೊಗರಿ ನೋಡಿ ಉಳಿದವ್ರು ಏನಂದ್ರು? ಬರೀ ನೋಡ್ಲಿಕ್ಕೆ ಬಂದಾರಿ ಸರ್, ಸಾಕಷ್ಟು ಮಂದಿ ಕೆಲವೊಬ್ಬರು ಪ್ರಯತ್ನನೂ ಮಾಡ್ಯಾರ್ರಿ. BSMR ಅಂತ ಒಂದು ತಳಿ ಇತ್ತು ರೀ, ನಮ್ಗೆ ಸರ್ ಅವ್ರು ಹೇಳಿರ್ತಾರೆ ಈ ತಳಿಗೆ ಇಳುವರಿ ಬಕ್ಕಳದಾರ ಭಾಳ ವಿಶಾಲವಾದಂಥ ಗಿಡ ಆಗ್ತಾವ, ನೀವು ಮೆಹನತ್ ಮಾಡೋರಿದ್ದೀರಿ ಸ್ವಲ್ಪ ಮಾಡಿ ನೋಡ್ರಿ ಅಂತ ಬಂದ್ರೆ ಮಾಡಿದ್ರಿ ಸರ್. ಅವಾಗೆ ನನಗೆ ಪ್ರಶಸ್ತಿ ಕೊಟ್ಟಿದ್ರಿ ಸರ್, ಶ್ರೇಷ್ಠ ಕೃಷಿ ಅಂತ ಕೇಸ್ ಅಂದ್ರೆ ಅವಾಗೆ ಪ್ರಶಸ್ತಿ. ಕೃಷಿ ವಿಶ್ವವಿದ್ಯಾಲಯದಿಂದ ನೀವು ಪುರಸ್ಕಾರ ಸಿಕ್ತು ಅಂತ, ಶ್ರೇಷ್ಠ ಕೃಷಿಕ ಅನ್ನುವಂಥದ್ದು. ಈಗ ನೀವೇನು ಸಸಿ ಬೆಳೆಸಿ ನಾಟಿ ಮಾಡ್ತೀನಿ ಅಂತಂದ್ರಲ್ಲ, ಅದು ಸಣ್ಣ ಏರಿಯಾದಾಗ ಮಾಡಿದ್ರು ಅಥವಾ ದೊಡ್ಡ ಏರಿಯಾದಾಗ ಮಾಡಿದ್ರು? ಜೋಳ 1/2 ಎಕರೆ ಮಾಡಿದ್ರು. ಜೋಳ 1/2 ಎಕರೆ, ತೊಗರಿ 4 ಎಕರೆ ಮಾಡಿದ್ರು. ತೊಗರಿ 4 ಎಕರೆ ಮಾಡಿದ್ರಿ. ಹಾ ಹಾ ಹಾ, ನಿಮಗೆ ಕಷ್ಟ ಅನಿಸ್ಲಿಲ್ಲ? 4 ಎಕರೆ ಭಾಳ ದೊಡ್ಡ ಕ್ಷೇತ್ರ ಆಗ್ತದ, ನಾಟಿ ಮಾಡ್ಕೋತ ಹೋಗ್ಬೇಕಲ್ಲ ಅಂತೇಳಿ. ಮೇದಾಗ ಸರ್ ಸಸಿ ಮಾಡ್ಕೊಂಡಿದ್ರು. June 1st ಮಳಿ ಬರಲಿ ಅಥವಾ ಬರಲಾರ್ದು ಇರಲಿ, ಬಾವಿ ನೀರಿನ ಮುಖಾಂತರ ಹಚ್ಚಬೇಕ್ರಿ ಸರ್. ಅವಾಗ ನಾವು ನೆತ್ಕೊಳ್ಳಗಲಿಂದ ಸಾಲ ಬಿಟ್ಕೇಸಿದ್ರಿ ಸರ್. ನಾವು ಮನೆಯವ್ರ ಒಂದು 3-4 ಮಂದಿ, ಒಂದು 3 ಮಂದಿ ಲೇಬರ್ ತಗೊಂಡ್ಕೇಸಿಂದ ಹಚ್ಕೊಂಡಿದ್ರಿ ಸರ್. ಆಮ್ಯಾಗ ಅದಕ್ಕೆ ಮತ್ತೆ ಬೋದ್ ಮಾಡ್ಕೊಂಡವ್ರಿ, 6 ಫೀಟ್ ಅಂತರ್ ಇಟ್ಟು ಸರ್ ಹೋಗ್ಲಿಕ್ಕೆ ಬರ್ತಿದ್ರು. ಆ ತರ ಬೆಳೆದಿತ್ತು, ಅಷ್ಟೆಲ್ಲ ಆಗದೆ ಚಲೋ ತಾಗಿ ಬೆಳೆದಿತ್ತು ಬೆಳೆ. ಬಹಳ ಒಳ್ಳೆ ವಿಧಾನ ಅದು, ನಾಟಿ ಮಾಡೋದ್ರಿಂದ ನಮಗೆ ಬಹಳ ಒಳ್ಳೆ ಬೆಳವಣಿಗೆ ಸಿಗ್ತದ, ಮತ್ತೆ ಇಳುವರಿನೂ ಕೂಡ ಸಿಗ್ತದ. ನಿಮ್ದೇ ಉದಾಹರಣೆ ಅದ, 16 ಕ್ವಿಂಟಲ್ ಬಂತ ಅಂತ ಹೇಳಿದ್ರಲ್ಲ ಸರ್. ಅವ್ರು ಬಂದ ಕೇಸಿಂದ ಅದು ಕಟಾವ್ ಮಾಡಿ ರಾಶಿ ಮಾಡಿ ನೋಡಿ, ಒಂದಿಷ್ಟು ಏರಿಯಾ ಕಟಾವ್ ಮಾಡಿ ನೋಡಾಮಿ, ಆಮ್ಯಾಗ ಎವರೇಜ್ ನೋಡ್ಲಿಕ್ಕೆ ಬರ್ತಾ ಅಂತ ಮಾಡಿದ್ರಿ ಸರ್, ಬಂಪರ್ ಅಂತ. ಮತ್ತೆ ಅದನ್ನ ನೀವು ಕಂಟಿನ್ಯೂ ಮಾಡ್ಲಿಲ್ಲ ಸರ್? ಅದು BSMR ತಳಿ ಮುಂದೆ ದಾಲ್ ಮಿಲ್ಕ್ ನಡಿಲಿಲ್ರಿ, ದಪ್ಪ ಕಾಳು ಬರ್ತಾವ್ರಿ, ಇವ್ರ ಬಳಿ ಚೂರ ಆಗ್ಲಿಕ್ಕೆ ಅಂತ ಕೇಸಿಂದ ಮಸಿನ ನಮ್ದು TSR3 ಮತ್ತೆ GRG 8 ಅಂದು ಕಾಳು ಸಣ್ಣ ಇರ್ತಾವ್ರಿ, ಅದೇ ಲೆವೆಲ್ದು ಮಸಿನ್ಗಳು, ಕಾಳು ದಪ್ಪ ಬಿಡ್ತೀವ್ರಿ ಸರ್. ಬಂದ್ ಆಗಿದ್ರಿ ಸರ್, ಇಲ್ರಿ ಅದರಂತದೇ GRG ಅದ ಸರ್. GRG ತಳಿನು ಬಹಳ ಎತ್ತರಾಗಿ ಬೆಳೆಯೋದು, ಬಹಳ ವಿಶಾಲವಾಗಿ ಬೆಳೀತದ್ರಿ, ಬೆಳೆಸಾರ ರೈತರು. ಇದು ಒಂದು ಒಳ್ಳೆ ಪಾಠ, ನಮ್ಮ ರೈತರು ಯಾಕೆ ಮಾಡಿಲ್ಲ ಅಂತೀರಿ? ನಿಮ್ಮ ಸುತ್ತಮುತ್ತಲು ಇದ್ದವ್ರು, ನಿಮ್ಮ ಸ್ನೇಹಿತರೆ ಅದನ್ನ ಯಾಕೆ ಮಾಡಿಲ್ಲ ಸರ್? ಬಹಳ ಮಂದಿ ಮಾಡ್ಯಾರ ಅಂತೀರಿ? ನಾಟಿ ಪದ್ಧತಿ ಒಳಗೆ ಬಹಳ ಮಂದಿ ಮಾಡ್ಯಾರ. ಸುಂಟನೂರ್ದಾಗ ಮಾಡಿರಿ ಸರ್, ಇಲ್ಲಿ ಸುಲ್ತಾನ್ಪುರ್ದಾಗ ಮಾಡಿರು. ಜೋಳ ಯಾರು ಮಾಡಿಲ್ಲ ನೀವು ಮಾಡದಂಗ? ಜೋಳ ನಾ ಮೋಹಳದಾಗ ನೋಡಿದ್ರಿ, ಮಹಾರಾಷ್ಟ್ರದಾಗ ರೀ, ಅಲ್ಲಿ ಒಬ್ಬ ರೈತನ ರೀ ಸುನೀಲ್ ಘಾಟುಳಿ ಅಂತ ಕೇಸ, ಅಲ್ಲಿ ನರ್ಸರಿ ಅದಾರೆ ಅವ್ರದ್ದು. ಆ ನರ್ಸರಿಗೆ ನಾವು ಹೋದಾಗ ಅಲ್ಲಿ ಮಾಡಿದ್ ನಾನು ನೋಡಿ ಬಂದ ಕೇಸಂದ್ರೆ ಮಾಡಿದ್ರಿ, ಟೇ ತಂದ ಕೇಸಂದ್ರೆ ಕೊಕ್ಕೋ ಪೇಟೆ ಹಾಕಿ ಅದ್ರೊಳಗೆ ಒಂದೊಂದು ಕಾಳು ಹಾಕಿ ಸಸಿ ಮಾಡ್ಕೊಂಡು ಮಾಡಿದ್ರಿ ಸರ್. ನೀರಿನೊಳಗೆ ಬೆಳೆಯಂತ ತಳಿ ಬೀಜ ನಂಬಲ್ ಸಿಗಂಗಿಲ್ಲ, ಜೋಳದ ಬೀಜ ಹೌದು, ಅದು ಕೂಸಿದಾಗೆ ನೀರಿನಾಗೆ ಬೆಳಿಬೇಕ್ರಿ ಸರ್. ಅದು ಆ ತಳಿ ನಂಬಲ್ಲಿ ಇಲ್ರಿ. ಅಂದ್ರೆ ಹೆಂಗದು? ಅದು ಬೀಜ ಹಾಕಿದ ಬಳಿಕ ನಾವು ಜೋಳ ಬಿತ್ತಿದ್ವಿ ಅಂದ್ರೆ ಜೋಳ ಎತ್ತರ ಆಗತ್ತನ ನೀರು ಹುಡೋದ ಅವಶ್ಯಕತೆ ಇರಂಗಿಲ್ಲ, ನೀರು ಹುಡಿದ ಅಂದ್ರೆ ಒಂಥರದ್ದು ಸರಬ ರೋಗ ಅಂತ ಬರ್ತದ್ರಿ. ಈ ಸಸಿಗೆ ನೀರೊಳಗೆ ಬೆಳೆಯುವಂಥದ್ದು ತಳಿ ಇರ್ತದ್ರಿ, ಅದು ಬೀಜ ಕಾಳು ಹಾಕಿದ ಬಳಿಕ ನೀರು ಹೊಡ್ಕೋತ ಹೋಗ್ಬೇಕಾಗ್ತದ್ರಿ, ಅದು ನೀರಿನಾಗೆ ಬೆಳೆಯುವಂಥದ್ದು ಒಂದು ಶಕ್ತಿ ಇರ್ತದ್ರಿ. ಅದು ಇನ್ನ ಬೇರೆ ಕಡೆ ವೈದ್ಯಕೇಶನ್ ಅದು ಹಚ್ಚದಾಗ್ರಿ, ಹಚ್ಚಿದ ದಿವಸ ನೀರು ಬೇಕ್ರಿ ಅದಕ್ಕೆ. ಅದು ಬೇಕಲ್ಲ, ಅದ್ರ ಸಲಕ್ಕೆ ಬಹಳಷ್ಟು ರೈತರು ಮಾಡಿರ್ತಾರೆ. ನೀರಿನ ವ್ಯವಸ್ಥೆ ಇದ್ರ ಇದನ್ನೊಂದು ಸ್ವಲ್ಪ ಪ್ರಯೋಗ ಮಾಡಬಹುದು, ಸ್ವಲ್ಪ ಕ್ಷೇತ್ರದೊಳಗೆ ಮಾಡಕ ಸಾಧ್ಯ. ನಾ ಎಲ್ಲಿ ನೋಡಿ ಬಂದಿನಿ ಸರ್, 35 ಚೀಲ ಮಾಡ್ಯಾನ ಒಂದು ಜೋಳ. ಜೋಳ 35 ದೊಡ್ಡ ಚೀಲ. ಈಗ ತಾವು ಯಶಸ್ವಿಯಾಗಿ ತರಕಾರಿ ಬೇಸಾಯ ಮಾಡ್ತಾ ಇದ್ದೀರಿ, ಈಗೇನು ನೀವು ಮಾಡ್ತಾ ಇದ್ದೀರಲ್ಲ ಅದು ನಿಮಗೆ ಬಹಳಷ್ಟು ಖುಷಿ ಕೊಟ್ಟದ, ಆನಂದ ಕೊಟ್ಟದ, ತೃಪ್ತಿ ಕೊಟ್ಟದ ಅಂತೀರಿ? ತರಕಾರಿ ಬೇಸಾಯದೊಳಗೆ ಟೊಮ್ಯಾಟೊ ಇರ್ಬೋದು, ಬದನೆಕಾಯಿ ಇರ್ಬೋದು, ಮೆಣಸಿನಕಾಯಿ ಇರ್ಬೋದು, ಏನೇ ಇರ್ಬೋದು, ಇದ್ರೊಳಗೆ ನಮಗೆ ಸಾಕಷ್ಟು ಆದಾಯದ, ಇದಕ್ಕಿಂತ ಹೆಚ್ಚಿಗೆ ತಗೊಂಡು ಏನ್ ಮಾಡುವಂತದ್ದು ಅನ್ನುವಂತ ಭಾವನೆ ಕೂಡ ಅದ ಏನ ತಮ್ಮಲ್ಲಿ? ಇಲ್ರಿ ಸರ್, ಇನ್ನೂ ಪ್ರಯತ್ನ ಮಾಡಿ, ಇನ್ನೂ ಪ್ರಯತ್ನ ಮಾಡ್ಬೇಕಂತದ ವಿಚಾರ. ನಾನು ಇದ್ರೊಳಗೆ ಬದಲಾವಣೆ ಮಾಡ್ಬೇಕು ಕಲ್ತು, ನಮ್ಗಿಂದ 4 ರೈತರು ನೋಡ್ಕೇಸಿಂದ ಅವ್ರನ್ನೂ ಕೂಡ ಕಡಿಮೆ ಹೊಲದಾಗ ಒಂದು ಒಳ್ಳೆ ಇಳುವರಿ ತೆಗೆಯುವಂತದ್ದು ವಿಚಾರ ಅವ್ರಿಗೂ ಬರಬೇಕು, ನಾನು ಇನ್ನೂ ಸ್ವಲ್ಪ ಪ್ರಯತ್ನ ಅನ್ನೋದೇ ಒಂದದರಿ. ಇದ್ರೊಳಗೆ ತೃಪ್ತಿ ಎಂಬುದೇ ಒಕ್ಕಲ್ತನದಾಗ ಯಾರಿಗೂ ಸಿಕ್ಕಿಲ್ಲ ಸರ್, ಇರುವುದಿಲ್ಲ. ಆದ್ರೆ ಈಗೇನು ನೀವು ಮಾಡ್ತಾ ಇದ್ರಲ್ಲ ಇದನ್ನ ಸಮಾಧಾನ ಅಂತ ಒಳ್ಳೇದು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಆರ್ಥಿಕವಾಗಿ ನಮ್ಮ ಮನೆ ಮಕ್ಕಳು ಎಲ್ಲ ಅನುಕೂಲವಾಗಿದ್ದವ್ರಿ ಒಕ್ಕಲ್ತನ ಮ್ಯಾಗೆ. ಒಂದು 50 ಕುರಿಗಳ ವರ್ಷ ವರ್ಷಕ್ಕೆ ಒಂದು 1.5 ಲಕ್ಷ 2 ಲಕ್ಷ ರೂಪಾಯಿ ಮಾರ್ಕೋತೇವ್ರಿ, 40-50 ಸಾವಿರ ರೂಪಾಯಿ ನಾಟಿಗೋಳಿ ಮಾರ್ತೇವ್ರಿ ಸರ್. ಮತ್ತೆ ಅದರದ್ದು ಕೋಳಿದು ಮತ್ತು ಕುರಿದು ಏನು ಸಗಣಿ ಅದಲ್ಲ ಭಾಳ ಇಂಪಾರ್ಟೆಂಟ್, ಅದಕ್ಕೆ ಒಳ್ಳೆ ರೀತಿಯಿಂದ ಶೇಖರಣೆ ಮಾಡಿ ಇಟ್ಕೋತೀವ್ರಿ. ಯಾವ ಬೆಳಿಗ್ಗೆ ಎಷ್ಟು ಕುಡಬೇಕಾಗ್ಯದ ಅಷ್ಟೇ ಕೊಡ್ತೀವ್ರಿ, ಪೂರ ಹೊಲ ತುಂಬಾ ಹಾಕಂಗಿಲ್ರಿ. ಬೆಳಿಗ್ಗೆ ಸಮೀಪದಲ್ಲಿ ವೆಕೇಶನ್ ಕೊಡ್ತೀವ್ರಿ, ಅರ್ಧ ಕೆ ಜಿ ಕೊಡ್ಬೇಕು, ಒಂದ್ ಕೆ ಜಿ ಕೊಡ್ಬೇಕು, ಆ ತರ ಕೊಡ್ತೀವ್ರಿ ಸರ್. ಡ್ರಿಪ್ ಅದಾರಿ, ಡ್ರಿಪ್ ಇರಿಗೇಷನ್ ಒಂದ್ ಸ್ವಲ್ಪ ಬೆಳಿಗ್ಗೆ ರೋಗ ಕಡಿಮೆ ಬರ್ತದೆ. ಯಾವಾಗ ಬೆಳಿಗ್ಗೆ ಡ್ರಿಪ್ ಇರಿಗೇಷನ್ ದಾಗ ಯಾವಾಗ ನೀರು ಬಿಡಬೇಕಾಗ್ಯದ ಅವಾಗ ಅಷ್ಟೇ ಬಿಡ್ತೀವ್ರಿ. ಈ ಬಿಚ್ಚ ನೀರಿಗೆ ಏನಾಗ್ತದ್ರಿ, ಹೊಲ ಯಾವಾಗನು ಎಷ್ಟು ಕುಡಿತದೋ ಎಷ್ಟು ಬಿಡ್ತದೋ ಎಲ್ಲಿ ಹೋಗ್ತದೋ ಎಲ್ಲಿ ಹೋಗಲ್ಲ, ಎಲ್ಲಿ ಬೆಳೆ ಸರಿಯಾಗಿ ಆಗ್ತದ್ರಿ ಎಲ್ಲಿ ರೋಗ ಬರಂಗಿಲ್ಲ. ಮೊದಲನೇ ಗಿಡಕ್ಕೆ ಎಷ್ಟು ಹನಿ ಬೆಳ್ತಾವ ಕೊನೆ ಗಿಡಕ್ಕೂ ಅಷ್ಟೇ ಬೆಳ್ತದೆ, ಕರೆಕ್ಟಾಗಿ ನೀರು ಸಿಗ್ತದ್ರಿ. ಬಂದ್ರೆ ಎಲ್ಲದಕ್ಕೆ ರೋಗ ಬರ್ತದೆ ಇಲ್ಲಾಂದ್ರೆ ಯಾವ್ದಕ್ಕೂ ಬರಂಗಿಲ್ರಿ. ಇಷ್ಟು ವರ್ಷದೊಳಗ ನಿಮಗೆ ಏನಾದ್ರು ಈ ಕೃಷಿ ಒಳಗ ಬಹಳಷ್ಟು ತೊಂದರೆ ಆದಂತಹ ಸಮಸ್ಯೆಗಳು ಅದಾವ ಅಂತೀರಿ? ಬಹಳಷ್ಟು ಅವ್ರಿಗೆ. ಒಂದ್ಸಲ 2019 ಮಳೆನೇ ಆಗ್ಲಿಲ್ಲರಿ ಸರ್, ಹೊತ್ತಿ ಹಾಕಿ ಮಾಡಿದವ್ರಿ, ಒಂದೆರಡು ಪಾಟ ನೀರು ಹೊತ್ತಿ ಹಾಕಿ ಮಾಡಿದವ್ರಿ. ಪ್ಲಾಸ್ಟಿಕ್ ಕೊಡ ಒಯ್ದಿದ್ದವ್ರಿ, ಅದು ತುಂಬಾ ಅಂದ್ರೆ ಸಣ್ಣದ ಒಂದು ತುತ್ತ ಹಾಕಿಟ್ಟಿದ್ರು ಡ್ರಿಪ್ ಸಿಸ್ಟಮ್. ವಿಷಯ ಪ್ರಯತ್ನ ಮಾಡಿದ್ರು ಆ ವರ್ಷ ಎಲ್ಲ ನಮ್ಗೆ ಬಹಳ ತ್ರಾಸ. ಇನ್ನು 2 ಹಿಂದೆ ರೀ ಸರ್ ಸಾಕಾಗಟ್ಟು ಮಳೆ ಆಗ್ತಾರ. ಹೆಚ್ಚಿಗೆ ಮಳೆ ಆದ್ರೂ ತ್ರಾಸ, ಕಡಿಮೆ ಆದ್ರೂ ತ್ರಾಸ. ಇಂಥ ಒಂದು ಪರಿಸ್ಥಿತಿ ಒಳಗೆ ನಮ್ಮ ರೈತರು ಸವಾಲನ್ನ ನೀವು ಸ್ವೀಕಾರ ಮಾಡಿ ಬಹಳ ಒಳ್ಳೆ ಕೃಷಿಯನ್ನ ಮಾಡ್ತಾ ಇದ್ರಿ. ಈಗ ಒಂದು ವರ್ಷದ ಅವಧಿ ಒಳಗ ನಿಮ್ಮ ಆದಾಯ ಅನ್ಬಹುದು ಅಥವಾ ಇಳುವರಿ ಅನ್ಬಹುದು ಎಷ್ಟು ನಿಮ್ಮ ಕ್ಷೇತ್ರದಿಂದ ಬರ್ತಾವ? ಒಂದು 16 ಏನು ನಿಮ್ ಜಮೀನ್ ಅದ, ಅಲ್ಲಿಂದ ನಿಮಗ ಎಷ್ಟು ಆದಾಯವನ್ನ ನೀವು ಪಡಿತೀರಿ? ನಂದು ನೀರಾವರಿ ಮತ್ತು ಮೇಲಡಿ ಕೂಡಿಸ್ಕೇಸಿಂದ ಹೇಳ್ತೇನೆ, 1.5 ಲಕ್ಷ ರೂಪಾಯಿ ಸರಾಸರಿ ನಮ್ಗೆ ಆದಾಯ, ಸರಾಸರಿ ಆದಾಯ ಬರ್ತಾ ಇದೆ. ಯಾಕಂದ್ರೆ 1 ಒಳಗೆ ಮೂರ್ ಬೆಳಿ ತಗೋತೇನೆ ಒಂದ್ ವರ್ಷದಾಗ. ಒಂದೇ ಬೆಳಿ ಮ್ಯಾಗ ಅವಲಂಬಿತ ಇರಂಗಿಲ್ರಿ, 10-12 ಬೆಳಿ ಮಾಡಿ ಒಂದಕ್ಕೆ ಮಾರ್ಕೆಟ್ ಸಿಗ್ಲಿಲ್ಲ ಅಂದ್ರೆ ಮತ್ತೊಂದ್ ಕರೆ ಸಿಗ್. ಈ ಒಂದು ವಿಚಾರ ಇಟ್ಕೊಂಡು 10 ಹೊಲ ಅದಂದ್ರೆ ಪೂರ್ತಿ ತೊಗರಿ ಬಿತ್ತದ್ರಿ, ಅದ್ರ 2 ಎಕರೆ ಮಾಡ್ಕೊಂಡು ಕೇಸಿಂದ ನಾ ಬೆಳಿ ಬೆಳಿ ಅಡ್ಡಿಲ್ಲ ಅಂದ್ರೆ. ಸಾಕಷ್ಟು ಬೆಳೆಗಳದಾವ, ನಿಮ್ಗೆ ಯಾವ್ದು ಚಿಂತಿಲ್ಲ, ಒಂದೇ ಬೆಳಿ ಮ್ಯಾಗ ಅವಲಂಬನೆ, ಒಂದೇ ಬೆಳಿ ಮೇಲೆ ಅವಲಂಬನೆ ಆದ್ರೆ ಲಾಸ್ ಆಗುವಂತ. ಪ್ರತಿ ವರ್ಷ ಲಾಸೆ ಅಂತ ಹೇಳ್ತಾರ್ರಿ, ಒಂದೇ ಬೆಳಿ ಮಾಡಂಗಿಲ್ರಿ. 16 ಕನಿಷ್ಠ ನನ್ನ ಬಳಿ ಯಾವಾಗ ಬಂದ್ ನೋಡಿ 10 ಬೆಳಿ ಇರ್ತಾವ ವರ್ಷ ಪೂರ್ತಿ. ಇಷ್ಟ ಇರೋದ್ರೆ ಫಸ್ಟ್ ಈಗ ನೋಡ್ರಿ, 2 ಹಿರಿಯ ನಾಟಿ ಮಾಡ್ತೀನಿ, 2 ಬೆಳಿ ನಂದಲ್ಲಿ ಟಮಾಟೆ ಇರ್ತದೆ, 3 ಬೆಳಿ ಹೋಗ್ಕೇಸಿನ ಗೋಧಿ ಕಡ್ಲಿ ಈ ತರ ಬರ್ತೀನಿ. ಅಲ್ಲಿ ಕಡಿಮೆ ನೀರು, ಒಂದ್ಸಲ 2 ಕಡ್ಲಿಗೆ ನೀರು ಕೊಟ್ಟರೆ ರಾಶಿ ಆಗ್ತದ್ರಿ, ಗೋಧಿನೂ 3-4 ಸಲ ನೀರು ಕೊಟ್ಟರೆ ರಾಶಿ, ಹಿಂಗೆ ಚೇಂಜ್ ಮಾಡ್ಕೋಬೋದು ಬರ್ತೀನಿ. ಬಾಶುಮಿಯವ್ರ, ಈಗ ನೋಡ್ರಿ ತಾವು ಹೇಳಿದ್ರಿ ರಸಗೊಬ್ಬರ ಅದನ್ನೆಲ್ಲ ನಾನು ಉಪಯೋಗ ಮಾಡಂಗಿಲ್ಲ ಅಂತ ಹೇಳಿದ್ರಿಲ್ಲ. ಎಲ್ಲ ಬೆಳೆಗಳು ಇರ್ತಾವ ಭೂಮಿ ಮೇಲೆ, ಮತ್ತೆ ಅವಕ್ಕೆ ಪೋಷಕಾಂಶ ಬೇಕಲ್ಲ. ನೀವು ಬರೇ ಎರೆಗೊಬ್ಬರ ಆಮೇಲೆ ಕುರಿ ಗೊಬ್ಬರ ಸಗಣಿ ಗೊಬ್ಬರ ಇವನ್ನಷ್ಟೇ ಉಪಯೋಗ ಮಾಡ್ತೀರಿ, ಮತ್ತೆ ಬೇರೆ ಏನು ಮಾಡಂಗಿಲ್ಲ? ಒಂದೇನು ವಿಚಾರ ಸರ್, 1 2-3 ಎಕರೆ ಹೊಲ ದತ್ತಕ್ ತಗೊಂಡ್ರಿ ಅಂತ ಹೇಳಿ ಅದಕ್ಕೆ ಗೊಬ್ಬರ ಕೊಡೋದು. ಓಹೋ, 1 ಪೂರ್ತಿ ಗೊಬ್ಬರ ಅದಕ್ಕೆ ಕೊಡೋದು, ಮುಂದಿನ ಸಲ ಮತ್ತೆ 2-3 ಎಕರೆ ಮಾಡೋದು, ಮತ್ ಮುಂದಿನ ವರ್ಷ 2-3 ಎಕರೆ. ಇವೆಲ್ಲ ನಮ್ ಸಗಣಿ ಗೊಬ್ಬರ ಕೊಡೋರ್ಲಿಂದ 4-5 ವರ್ಷ ತಾನು ಹೊಲ ಬೆಳಿತಾರೆ, ಅಡ್ಡಿಲ್ಲ ಬೆಳಿತದ್ರಿ. ಹಿಂಗ ಪೂರ್ತಿ ಹೊಲ ತುಂಬಾ ಹಾಕ್ಬಿಡೋದು ಯಾಕಡ್ರಿ, ಅದು ಎಲ್ಲಿ ಹತ್ತಂಗಿಲ್ರಿ. 2-3 ಎಕರೆ ಒಂದೊಂದು ವರ್ಷ ಕಂಪ್ಲೀಟ್ ಆಗಿ ಸಾಕಂದಪ್ಲೆ ಕೊಟ್ಬಿಡ್ತೀನಿ. ನಿಮ್ದು ಪದ್ಧತಿ ಚಲೋ ಅದ, ಪಾರ್ಟ್ ಬೈ ಪಾರ್ಟ್ ನೀವು ಮಾಡ್ತಾ ಇದ್ದೀರಿ ಕೃಷಿ, ಬೆಳೆನೂ ಹಂಗೆ ಬೆಳೀತಾ ಇದ್ದೀರಿ ಮತ್ತೆ ಅದಕ್ಕೆ ಪೋಷಕಾಂಶನೂ ಅದೇ ರೀತಿಯಾಗಿ ಕೊಡ್ತಾ ಇದ್ದೀರಿ. ಮೊದಲಿನ 1-3 ಎಕರೆ ಈ ವರ್ಷ, ಮುಂದಿನ ವರ್ಷ ಮತ್ತೆ 3 ಎಕರೆ, ಈ ತರ ನೀವು ಮಾಡ್ಕೋತ ಬಂದಿರಿ. ಒಮ್ಮೆಗೆ ಆಗೋದಿಲ್ಲ, ಈ ಪ್ರಯೋಗ ನಿಮಗೆ ಬಹಳ ಚಲೋ ಅನಿಸದ ನೀವು ಮಾಡ್ತಾ ಇದ್ದದ್ದು. ಈ ವರ್ಷ ಕೊಟ್ಟಿದ ಹೊಲ ಮುಂದೂ ಸರಿಯಾಗಿ ಬೆಳೀತದ್ರಿ, ಮತ್ ಮುಂದಿನ ಹೊಲಕ್ಕೆ ಕೊಟ್ಟಿರ್ತೀನಿ, ಹಿಂಗ್ ತಯಾರು ಮಾಡ್ಕೋತ ಹೋಗಾದ್ರಿ ಸರ್. ಮತ್ ಮೂರ್ನಾಲ್ಕು ವರ್ಷನಾಗ ಮೊದಲನೇ ಹೊಲಕ್ ಬರ್ತೀನಿ, ಮೊದಲೇನು ಕೊಟ್ಟಿನಲ್ರಿ ಅಲ್ಲಿ ರಿಟರ್ನ್ ಮತ್ತೆ ಗೊಬ್ಬರ ಕೊಡ್ಲೋ. ಒಂದೇನದಾರೆ, ನಾವು ಸರಾಸರಿ 3 ಬ್ಯಾಸಗಿ ಒಳಗ್ರಿ 2 ದನಗಳು ಕಟ್ಟಿಸಿಂದ ನಾವು ಆ ಹೊಲ ಬೆಳೆಸ್ಕೋತೀವ್ರಿ. ಸೋಮವಾರಕ್ಕೆ ಒಂದಿನ ಚೇಂಜ್ ಮಾಡಿ ಕಟ್ಟದ್ರಿ, ಮತ್ ಸೋಮವಾರಕ್ಕೆ ಒಂದ್ಸಲ ಮತ್ ಬ್ಯಾರೆ ಕಟ್ಕೋತೀವಿ. ಅದು 2 ಅದು ಸ್ಪೆಷಲ್ ಅಲ್ಲಿ ಮೆಂತಿ ಪಲ್ಯ ಕೊತ್ತಂಬರಿ ಇಂಥ ಸೊಪ್ಪುಗಳು ಬೆಳ್ಕೋತೀವಿ, ಬಾಳ ಬೆಳಿತಾರೆ ದನಗಳದು ಗಂಜಲ್ ಇರ್ತದ, ಬಾಳ ಬಂಪರ್ ಬೆಳಿ ಬರ್ತಾವ. ಅಡ್ಡಿಲ್ಲ ಅಂದ್ರ ನಿಮ್ಮ ತೋಟದೊಳಗ ಈ ಬೆಳೆ ಇಲ್ಲ ಅನ್ನುವಂಗೇನಿಲ್ಲ, ಎಲ್ಲ ಬೆಳೆಗಳು ಇರ್ತಾವ, ಧಾನ್ಯಗಳು ಅದಾವ, ತರಕಾರಿಗಳು ಅದಾವ, ಹಣ್ಣು ಅದಾವ, ಆಮೇಲೆ ಹೈನು ಕೂಡ ಅದ, ಕುರಿ ಕೋಳಿ ಕೂಡ ನೀವು ಸಾಕ್ತಾ ಇದ್ರಿ, ಪಾಲನೆ ಮಾಡ್ತಾ ಇದ್ರಿ. ಮತ್ತೆ ನಿಮಗಾಯ್ತು, ನಿಮ್ಮ ಮನೆಯವರಿಗಾಯ್ತು, ಸಂಪೂರ್ಣವಾಗಿ ಸಾಕಷ್ಟು ಕೆಲಸ ಅದ. ಅದೇ ರೀತಿಯಾಗಿ ಆದಾಯ ಕೂಡ ತಾವು ಪಡಿತಾ ಇದ್ರಿ. ಶ್ರಮ ಪಡಬೇಕಾಗ್ತದ ನಮ್ಮ ರೈತರು. ಯಾರಾದ್ರೂ ತಮ್ಮ ಜೊತೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಅನ್ನು ಹೇಳ್ತೀರಿ? 9972622 ಆತ್ಮೀಯರೇ, ಬಾಶುಮಿಯ ದಫೇದಾರ್ ಅವರು ಹೇಳಿದಂತಹ ಮೊಬೈಲ್ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9972622285 ಈ ನಂಬರ್ನ ಸಂಪರ್ಕ ಮಾಡಿ ತಾವು ಅವರ ಅನುಭವಗಳನ್ನ ಕೇಳಿ ತಮ್ಮ ವಿಚಾರಗಳನ್ನ ವಿನಿಮಯ ಮಾಡಿಕೊಳ್ಳಬಹುದು. ಒಳ್ಳೆಯದು ಭಾಷಮಿಯ ದಫೇದಾರ್ ಅವರೇ, ಬಹಳ ಸಂತೋಷ ಆಯಿತು ತಮ್ಮ ಜೊತೆಗೆ ಮಾತಾಡಿ. ಸುಮಾರು 15 ವರ್ಷಗಳ ತಮ್ಮ ಅನುಭವವನ್ನು ನಮ್ಮ ಎಲ್ಲ ಕೇಳುವರ ಜೊತೆಗೆ ಹಂಚಿಕೊಂಡಿದ್ದೀರಿ. ವಿಶೇಷವಾಗಿ ಯುವ ರೈತರು ಇದರಿಂದ ಕಲಿಯುವಂಥದ್ದು ಬಹಳ ಅದ. ಯಾವ ರೀತಿ ತಾವು ಕೃಷಿಯನ್ನು ಪಾರ್ಟ್ ಬೈ ಪಾರ್ಟ್ ಭಾಗ ಮಾಡಿ ಮಾಡ್ತಾ ಇದ್ದೀರಿ, ಇದು ಬಹಳ ಒಂದು ಒಳ್ಳೆಯ ಪಾಠ ಅಂತ ಹೇಳಿ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಒಂದು ಭಾರವನ್ನು ಸಂಪೂರ್ಣವಾಗಿ ನಮಗೆ ಎತ್ತೊಳಕ್ಕೆ ಸಾಧ್ಯ ಇಲ್ಲ, ಆದರೆ ಅದನ್ನೇ ನಾವು ಭಾಗ ಮಾಡಿದ್ರೆ ನಾವು ಸರಳವಾಗಿ ಸರಿದೂಗಿಸ್ಕೊಂಡು ಹೋಗ್ಬೋದು, ನಿರ್ವಹಣೆ ಮಾಡ್ಬೋದು ಅನ್ನುವಂಥ ಒಂದು ವಿಚಾರ ಏನು ಹೇಳಿದ್ರಿ. ಅದು ಭೂಮಿ ನಿರ್ವಹಣೆ ಆಗಿರ್ಬೋದು ಅಥವಾ ನಮ್ಮ ಕೃಷಿಯ ಬೆಳವಣಿಗೆ ನಿರ್ವಹಣೆ ಆಗಿರ್ಬೋದು, ಇವುಗಳನ್ನು ನಾವು ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗೋದಕ್ಕೆ ಬಹಳ ಅನುಕೂಲವಾಗುವಂತಹ ಕೆಲವು ಪದ್ಧತಿಗಳನ್ನು ತಾವು ಹೇಳಿದ್ದೀರಿ. ಮತ್ತು ಏನು ತರಕಾರಿ ಬೆಳೆದು ತಾವು 1 ಎಕರೆಗೆ 1.5 ಲಕ್ಷ ಸರಾಸರಿಯಾಗಿ ಏನು ಆದಾಯ ಬರ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀರಿ. ನಮ್ಮ ರೈತರು ಇದನ್ನು ಸಕಾರಾತ್ಮಕವಾಗಿ ತಗೊಳ್ಬೇಕು. ಇದರೊಳಗೆ ಸಾಕಷ್ಟು ಸವಾಲುಗಳನ್ನು ಭಾಷೋಮಿ ಅವರು ಎದುರಿಸಿದ್ದಾರೆ. ಇಲ್ಲಿ ಇಂಥ ಒಂದು ಅವಕಾಶ ಅದ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಇದು ಎಲ್ಲರಿಗೂ ಇದು ಸಾಧ್ಯ ಆಗ್ತದೆ ಅನ್ನುವಂಥ ಮಾತು ಕೂಡ ಇಲ್ಲಿಲ್ಲ. ನಾವು ಯಾವ ರೀತಿ ಪರಿಶ್ರಮ ಪಡ್ತೀವಿ, ಯಾವ ರೀತಿ ಮಾರ್ಕೆಟ್ ಇರ್ತದೆ, ಹಿಂಗೆ 100+ ಏನು ಅಂಶಗಳು ಇರ್ತಾವ, ಆ ಅಂಶಗಳ ಆಧಾರದ ಮೇಲೆ ನಮ್ಮ ಕೃಷಿ ಇವತ್ತು ಯಶಸ್ವಿ ಆಗ್ತದನೋ ಇಲ್ಲೋ ಅನ್ನೋದಕ್ಕೆ ನಾವು ಈ ವಿಚಾರಗಳನ್ನು ನೋಡಿಕೊಳ್ಬಹುದಾಗ್ತದೆ. ಅದಕ್ಕೆ ನಮ್ಮ ಪ್ರಯತ್ನಗಳನ್ನು ನಾವು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇಲ್ಲದ. ಮತ್ತು ನಾವು ಯೋಜನಾಬದ್ಧವಾಗಿ ಸರಿಯಾದ ಸಮಯದೊಳಗೆ ಸರಿಯಾದಂಥ ನಿರ್ಣಯ ತಗೊಂಡು ಕೆಲಸ ಮಾಡೋದ್ರಿಂದ ನಾವು ಯಶಸ್ವಿ ಆಗ್ತೀವಿ ಅನ್ನುವಂಥ ವಿಚಾರ ಕೂಡ ಇಲ್ಲದ. ಅದಕ್ಕೆ ಭಾಷಮಿ ಅವರೇ, ತಮ್ಮ ಏನು ಅನುಭವಗಳನ್ನು ನಮ್ಮ ಎಲ್ಲ ರೈತ ಬಾಂಧವರ ಜೊತೆ ಹಂಚಿಕೊಂಡಿದ್ದೀರಿ, ಅದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ತೋಟಗಾರಿಕಾ ಬೆಳೆಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಗೊಳಾಲಿ ಗ್ರಾಮದ ಪ್ರಗತಿಪರ ರೈತರಾದ ಭಾಷುಮಿಯಾ ದಫೇದಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾ ಸೋಮಶೇಖರ್ ಯಸ್ರುಳಿ. ಇನ್ನು ಮುಂದೆ ಜನಪದ ಸಂಗೀತ. ರಾಗಿ ಕಲ್ಲಿ ನೇರು